ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ, ಪವಮಾನ ಪಾವನ ಚರಿತ ಪದ್ಮಭವನ ಪದಾರ್ಹನೆ ನಿರುತ, ಪವಮಾನ ಪಾವನ ಚರಿತ ಪದ್ಮಭವನ ಪದಾರ್ಹನೆ ನಿರುತ. ಆಹಾ ಶ್ರವಣವೇ ಮೊದಲಾದ ನವವಿಧ ಭಕ್ತಿ ಜ್ಞಾನವನಿತ್ತು ಸಲಹೋ ಮೂರವತಾರಾತ್ಮಕ ದೇವ. ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ. ಮೂರು ಕೋಟಿ ರೂಪಧರನೆ ಲೋಕಧಾರಕ ಲಾವಣ್ಯಕರನೆ, ಮೂರು ಕೋಟಿ ರೂಪಧರನೆ ಲೋಕಧಾರಕ ಲಾವಣ್ಯಕರನೆ, ಸರ್ವ ಪ್ರೇರಕ ಭಾರತಿವರನೆ ತ್ರಿಪುರಾರಿಗೆ ವಜ್ರ ಪಂಜರನೆ. ಆಹಾ ನೀರಜ ಜಾಂಡದಿ ಮೂರೇಳು ಸಾವಿರ ದಾರು ನೂರು ಜಪ ಬೇರೆ ಬೇರೆ ಮಾಡ್ಪ. ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ. ಶನಂಘ್ರಿ ಸರೋಜ ಭೃಂಗ ಏಳೇಳು ಲೋಕಾಧಿರಾಜ, ಮೂಲೇಶ ನಂಘ್ರಿ ಸರೋಜ ಭೃಂಗ ಏಳೇಳು ಲೋಕಾಧಿರಾಜ. ಇಪ್ಪತ್ತೇಳು ರೂಪರೆ ರವಿ ತೇಜ ಲೋಕಪಾಲಕರಾಳ್ದ ಮಹೋಜ. ಆಹ ಕಾಳಿರಮಣ ನಿನ್ನ ಕಾಲಿಗೆರಗುವೆ ಕೃಪಾಳು ಭಕ್ತಿ ಜ್ಞಾನವಾಲಯ ಕರುಣಿಸು. ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ. ವಿಶ್ವ ಮಹಾಮಹಿಮಾ ಸರ್ವಚೇತನ ಹೃದ್ಗತ ಹನುಮಾ, ಮಾತರಿಶ್ವ ಮಹಾಮಹಿಮಾ ಸರ್ವಚೇತನ ಹೃದ್ಗತ ಹನುಮಾ. ಭೀಮಭೂತಳದೊಳು ಮಧ್ವನಾಮದಿಂದ ಜಾತನಾಗಿ ಜಿತ ಕಾಮ. ಆಹಾ ಅತಿಪ್ಪಣಾದಿ ವಿಖ್ಯಾತ ಮಾಯಗಳ ಗೆದ್ದ ಪವಮಾನ, ಪವಮಾನ ಪವಮಾನ ಪವಮಾನ ಪವಮಾನ ಪವಮಾನ ಪವಮಾನ. ಅತಿಪ್ಪಣಾದಿ ವಿಖ್ಯಾತ ಮಾಯಗಳ ಗೆದ್ದ ಅತಿಪ್ಪಣಾದಿ ವಿಖ್ಯಾತ ಮೈಗಳ ಗೆದ್ದ ಸೀತಾರಮಣ ಜಗನ್ನಾಥ ವಿಠಲ. ಅತಿಪ್ಪಣಾದಿ ವಿಖ್ಯಾತ ಮೈಗಳ ಗೆದ್ದ ಸೀತಾರಮಣ ಜಗನ್ನಾಥ ವಿಠಲ ದೂತ. ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ, ಪವಮಾನ ಪಾವನ ಚರಿತ ಪದ್ಮಭವನ ಪದಾರ್ಹನೆ ನಿರುತ, ಪವಮಾನ ಪಾವನ ಚರಿತ ಪದ್ಮಭವನ ಪದಾರ್ಹನೆ ನಿರುತ. ಆಹಾ ಶ್ರವಣವೇ ಮೊದಲಾದ ನವವಿಧ ಭಕ್ತಿ ಜ್ಞಾನವನಿತ್ತು ಸಲಹೋ ಮೂರವತಾರಾತ್ಮಕ ದೇವ. ಪವಮಾನ ನಮ್ಮ ಗುರು ಪವಮಾನ, ಪವಮಾನ ನಮ್ಮ ಗುರು ಪವಮಾನ, ನಮ್ಮ ಗುರು ಪವಮಾನ, ನಮ್ಮ ಗುರು ಪವಮಾನ. ಕಾಣೆ ಜಗದೊಳಗೆ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲವಾವ ಜನುಮದಲ್ಲಿ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲವಾವ ಜನುಮದಲ್ಲಿ ಅನುದಿನವು ಎಮ್ಮವು ದಾಸೀನ ಮಾಡುವುದು ಅನುದಿನವು ಎಮ್ಮ ನೀನು ದಾಸೀನ ಮಾಡುವುದು ಅನುಚಿತವು ಜಗದೀ ಸಜ್ಜನ ಶಿಖಾಮಣಿಯೇ ಅನುಚಿತವು ಜಗದೀ ಸಜ್ಜನ ಶಿಖಾಮಣಿಯೇ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಭವರೋಗ ಮೋಚಕನೇ ಪವಮಾನರಾಯ ನಿನ್ನ ವರವನು ನಾನು ಮಾಧವ ಪ್ರಿಯನೇ ಭವರೋಗ ಮೋಚಕನೇ ಪವಮಾನರಾಯ ನಿನ್ನ ವರವನು ನಾನು ಮಾಧವ ಪ್ರಿಯನೇ ಜವನ ಬಾಧೆಯ ಬಿಡಿಸುವವನಿಯೊಳು ಸುಜನರಿಗೆ ಜವನ ಬಾಧೆಯ ಬಿಡಿಸುವವನಿಯೊಳು ಸುಜನರಿಗೆ ದಿವಿ ಜಗಣ ಮಧ್ಯದೊಳು ಪ್ರವರ ನೀನಹುದೋ ದಿವಿ ಜಗಣ ಮಧ್ಯದೊಳು ಪ್ರವರ ನೀನಹುದೋ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ದೇವಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ ವೇದವಾದೋದಿತ ಜಗನ್ನಾಥ ವಿಠಲನ ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯಾಯಿತು ಮೋದ ಕೊಡು ಸತತ ಪಾದ ಭಜನೆಯಾಯಿತು ಮೋದ ಕೊಡು ಸತತ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣ ವತ್ಸಲನೆ ಕಾವರ ಕಾಣೆ ಜಗದೊಳಗೆ ಮೃತ್ಯು ಪರಿಹರಿಸೋ ಅನಿಲ ದೇವಾ ದೇವಾ, ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ ದೇವಾ, ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ. ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಗುರುರಾಯರ ನಂಬಿ ಬಿಡದೆ ಯಾವಾಗಲೂ, ಗುರುರಾಯರ ನಂಬಿ ಬಿಡದೆ ಯಾವಾಗಲೂ, ದುರಿತವ ಕಳೆದು ಸದ್ಗತಿಯ ಪಡೆವರಲ್ಲ, ದುರಿತವ ಕಳೆದು ಸದ್ಗತಿಯ ಪಡೆವರಲ್ಲ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ. ವನಧಿಯ ಮನೋವೇಗದಿ ಲಂಘಿಸಿ ಮಹಿತನುಜ ಶೋಕವ ತರಿದು, ವನಧಿಯ ಮನೋವೇಗದಿ ಲಂಘಿಸಿ ಮಹಿತನುಜ ಶೋಕವ ತರಿದು, ವನವ ಬೇರೊಡನೆ ಕಿತ್ತಿಡಾಡಿ ಎದುರಾದ, ವನವ ಬೇರೊಡನೆ ಕಿತ್ತಿಡಾಡಿ ಎದುರಾದ, ಧನುಜರ ಸದೆ ದುಲಂಕೆಯ ತನ್ನ ಸಖಗಿತ, ಧನುಜರ ಸದೆ ದುಲಂಕೆಯ ತನ್ನ ಸಖಗಿತ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ. ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿನೆ ಗೊತ್ತೇ, ಕೌರವ ಬಕ ಹಿಡಿಂಬ ಕೀಚಕರೆಂಬ ದುರುಳ ಸಂತತಿನೆ ಗೊತ್ತೇ, ಘೋರ ಪಾತಕಿ ದುಶಾಸನ ನರ ಕುತವ, ಘೋರ ಪಾತಕಿ ದುಶಾಸನ ನರ ಕುತವ, ಹೀರಿ ಮುದದಿ ಮೂರ ವೈರಿಯ ಭಜಿಸಿದ, ಹೀರಿ ಮುದದಿ ಮೂರ ವೈರಿಯ ಭಜಿಸಿದ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ. ಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ, ಜೀವೇಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ, ಕೋವಿದರಿಗೆ ಸದ್ಭಾಷವ ತೋರಿದ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಮಾರುತಿ ಎಂಬ ಗುರುರಾಯರ ನಂಬಿರೋ, ಗುರುರಾಯರ ನಂಬಿ ಬಿಡದೆ ಯಾವಾಗಲೂ, ಗುರುರಾಯರ ನಂಬಿ ಬಿಡದೆ ಯಾವಾಗಲೂ, ದುರಿತ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಮಾರುತಿ ಎಂಬ ಗುರು ರಾಯರ ನಂಬಿರೋ ಮಾರುತಿ ಎಂಬ ಗುರು ಮಾರುತಿ ಎಂಬ ಗುರು ಮಾರುತಿ ಎಂಬ ಗುರು ರಾಯ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಮುನಿ ವ್ಯಾಸ ಕರ ಕಮಲಾರ್ಚಿತ ಜಯವಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಮುನಿ ವ್ಯಾಸ ಕರ ಕಮಲಾರ್ಚಿತ ಜಯವಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಸುಮಂದಿರ ಪಾಲಾಕ್ಷ ಪೌಲೋಮಿ ಪತಿ ವಂದಿತ ಭೂಲೋಲ ಕೋಲ ಜಕೂಲ ಸುಮಂದಿರ ಪಾಲಾಕ್ಷ ಪೌಲೋಮಿ ಪತಿ ವಂದಿತ ಕಾಲ ಕಾಲದಿ ನಿನ್ನ ಓಲೈಸುವರ ಸಂಗ ಪಾಲಿಸು ಕರುಣದಿ ಕಾಣಿ ಮನೋಹರ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಮುನಿ ವ್ಯಾಸ ಕರ ಕಮಲಾರ್ಚಿತ ಜಯವಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಬಾಣ ನಿರ್ಜಿತನೆ ಷಟ್ಕೋಣ ಮಧ್ಯದಿ ಬಂದು ನೀ ನೆಲಸಿ ಬಾಣ ರೂಪನೆ ಪಂಚ ಬಾಣ ನಿರ್ಜಿತನೆ ಷಟ್ಕೋಣ ಮಧ್ಯದಿ ಬಂದು ನೀ ನೆಲಸಿ ಶೋಣಿ ಗಿರ್ವಾಣ ಸುಶ್ರೇಣಿಯಿಂದರ್ಚನೆ ಮಾಡದೆ ಕೈ ಕೊಂಬ ವಾಣೀಶ ಸ್ಥಾನಾರ್ಹ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಮುನಿ ವ್ಯಾಸ ಕರ ಕಮಲಾರ್ಚಿತ ಜಯವಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಶ್ಯಾಮ ಸುಂದರ ವಿಠಲನ ದ್ವಂದ್ವ ಪಾದಾರವಿಂದಕ್ಕೆ ಮಧುಪ ಸಿಂಧು ಬಂಧನ ಶ್ಯಾಮ ಸುಂದರ ವಿಠಲನ ದ್ವಂದ್ವ ಪಾದಾರವಿಂದಕ್ಕೆ ಮಧುಪ ಎಂದೆನಿಸಿದ ಗುರು ಗಂಧವಾಹನ ನಿನಗೊಂದಿಸುವೆನು ಭವ ಬಂಧ ಬಿಡಿಸಿ ಕಾಯೋ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಮುನಿ ವ್ಯಾಸ ಕರ ಕಮಲಾರ್ಚಿತ ಜಯವಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಹನುಮಂತ ಪಾಹಿ ಹನುಮಂತ ಹನುಮಂತ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ Thank you. ಪಾದವ ತೋರೋ ಶ್ರೀರಾಮ ನಿನ್ನ ಪಾದವ ತೋರೋ ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ ನಿನ್ನ ಪಾದವ ತೋರೋ ಶ್ರೀರಾಮ ನಿನ್ನ ಪಾದವ ತೋರೋ ರಾಮ ಸುರಗಣಲೋಲ ವರ ಗುಣಜಾಲ ಸುರಗಣಲೋಲ ಕರುಣಾಪಾಲ ತರುಣಿ ಪರಿಪಾಲ ಕರುಣಾಪಾಲ ತರುಣಿ ಪರಿಪಾಲ ಶ್ರೀರಾಮ ನಿನ್ನ ಪಾದವ ತೋರೋ ಶ್ರೀರಾಮ ನಿನ್ನ ಪಾದವ ತೋರೋ ಶ್ರೀರಾಮ ಅಜಭವ ಪೂಜಿತ ಗಜವರ ಭಾವಿತ ಅಜಭವ ಪೂಜಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ ಸುಜನರ ಸೇವಿತ ತ್ರಿಜಗವಂದಿತ ಶ್ರೀರಾಮ ನಿನ್ನ ಪಾದವ ತೋರೋ ರಾಮ ರಾಮ ನಿನ್ನ ಪಾದವ ತೋರೋ ರಾಮ ಅಂಗಜ ಜನ ಕವಿಹಂಗ ತುರಂಗ ಅಂಗಜ ಜನಕ ವಿಹಂಗ ತುರಂಗ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ರಾಮ ರಾಮ ರಾಮ ವಿಕ್ರಮ ಶ್ರೀ ರಂಗ ವಿಠಲ ತುಂಗ ವಿಕ್ರಮ ಶ್ರೀ ರಂಗ ವಿಠಲ ಶ್ರೀರಾಮ ನಿನ್ನ ಪಾದವ ತೋರೋ ರಾಮ ನಿನ್ನ ಪಾದವ ತೋರೋ ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ ಮೋಹನ್ನ ಗುಣಧಾಮ ನಿನ್ನ ಮೋಹದ ಪಾದವ ಶ್ರೀರಾಮ ನಿನ್ನ ಪಾದವ ತೋರೋ ರಾಮ ನಿನ್ನ ಪಾದವ ತೋರೋ ರಾಮ ನಿನ್ನ ಪಾದವ ತೋರೋ ರಾಮ ರಾಮ ಶ್ರೀರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ ರಾಮ ಸೀತಾರಾಮ ರಾಮ ಜಯ ರಾಮ ರಾಮ ಸೀತಾರಾಮ ರಾಮ ರಾಮ ಜಯ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ ರಘುವಂಶ ಲಲಾಮನೆ ರಾಮ ತಾರಕ ಮಂಗಳ ನಾಮನೆ ರಾಮ ಶ್ರೀ ರಘುವಂಶ ಲಲಾಮನೆ ರಾಮ ತಾರಕ ಮಂಗಳ ನಾಮನೆ ರಾಮ ನೀರದ ನಿರ್ಮಲ ಶ್ಯಾಮನೆ ರಾಮ ಸಾರಸಲೋಚನ ಸೌಮ್ಯನೆ ರಾಮ ನೀರದ ನಿರ್ಮಲ ಶ್ಯಾಮನೆ ರಾಮ ಸಾರಸಲೋಚನ ಸೌಮ್ಯನೆ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಪ್ರಭು ರಾಮ ರಾಮ ಶ್ರೀರಾಮ ಪರಾಕ್ರಮ ಸಾತ್ವಿಕ ರಾಮ ಪಿತೃವಾಕ್ಯ ಪರಿಪಾಲಕ ರಾಮ ರಾಮ ರಾಮ ಸತ್ಯ ಪರಾಕ್ರಮ ಸಾತ್ವಿಕ ರಾಮ ಪಿತೃವಾಕ್ಯ ಪರಿಪಾಲಕ ರಾಮ ಉತ್ತಮ ಚರಿತಾದರ್ಶಕ ರಾಮ ಚಿತ್ರಕೂಟಾದ್ರಿವಾಸಕ ರಾಮ ಉತ್ತಮ ಚರಿತಾದರ್ಶಕ ರಾಮ ಚಿತ್ರಕೂಟಾದ್ರಿವಾಸಕ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ ರಾಮ ರಾಮ ರಾಮ ರಾಮ ಕಾಕುತ್ಸವಂ ಶಲರಾಮನೆ ರಾಮ ಲೋಕೇಶ ಲೋಕ ಮನೋಹರ ರಾಮ ಕಾಕುತ್ಸವಂ ಶಲರಾಮನೆ ರಾಮ ಲೋಕೇಶ ಲೋಕ ಮನೋಹರ ರಾಮ ಶ್ರೀಕರ ಶ್ರಿತ ಜನ ಮಂದಾರ ರಾಮ ಶ್ರೀಕರಿ ಗಿರೀಶ ಸುಂದರ ರಾಮ ಶ್ರೀಕರ ಶ್ರಿತ ಜನ ಮಂದಾರ ರಾಮ ಶ್ರೀಕರಿ ಗಿರೀಶ ಸುಂದರ ರಾಮ ರಾಮ ರಾಮ ರಾಮ ರಾಮ ಶ್ರೀ ರಾಮಾಯಂಬರಡಕ್ಷರ ಪ್ರೇಮದೆ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದೆ ಸಲಹಿತು ಸುಜನರನು ಲೋಚನನೆ ಬಲ್ಲವನು ಹಾಲ ಹಲವನು ಪಾನವ ಮಾಡಿದ ಹಾಲ ಲೋಚನನೆ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯ ಕೇಳೇನು ಬಾಲೆ ಅಹಲ್ಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ಸಾರಿದ ಕಪಿ ಕುಂಜರ ರವಿಸುತ ಬಲ್ಲವನು ಅಂಜಿಕೆ ಇಲ್ಲದೆ ಗಿರಿ ಸಾರಿದ ಕಪಿ ಕುಂಜರ ರವಿಸುತ ಬಲ್ಲವನು ಎಂಜಲ ಫಲಗಳ ಹರಿಗರ್ಪಿಸಿದ ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಲೋಚನೆಯ ಕೇಳೇನು ಕಂಜಲೋಚನೆಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ಲೋಲ ಲಕ್ಷ್ಮಣನೇ ಬಲ್ಲವನು ರಾಮ ರಾಮ ರಾಮ ರಾಮ ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ವ್ಯಾಳಶಯನ ಶ್ರೀ ವಿಜಯ ವಿಠಲನ ವ್ಯಾಳಶಯನ ಶ್ರೀ ವಿಜಯ ವಿಠಲನ ಲೀಲೆ ಶರದಿಯ ಕೇಳೇನು ಲೀಲೆ ಶರದಿಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮ ಶ್ರೀರಾಮ ರಾಮ ರಘುರಾಮ ಶ್ರೀರಾಮ ಪ್ರಭುರಾಮ ಶ್ರೀ ರಾಮನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮನಿಂಥ ಚೆಲುವ ನಮ್ಮಯ್ಯ ರಾಮನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮನಿಂಥ ಚೆಲುವ ನಮ್ಮಯ್ಯ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘುರಾಮ ರಾಮ ರಾಮನಿಂಥ ಚೆಲುವ ನಮ್ಮಯ್ಯ ಸೀತಾರಾಮ ರಾಮನಿಂಥ ಚೆಲುವ ನಮ್ಮಯ್ಯ ಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರನ ಪೋಲು ತಿರುವುದು ಪಾಲ ಭಾಗ ವಿಶಾಲ ಕಮಲಾಕ್ಷಿ ಭ್ರೂಲತೆ ಇಂದ್ರ ಕಾರ್ಮುಕವು ಸೋಗ್ಯ ಗಂಗಳ ಢಾಳಗಳು ಪುಂಡರೀಕವು ಕೂರ್ಮ ಸಮ ಕಪೋಲ ಚಂಪಕ ನಾಸಿಕವು ಲಲಿತಾ ಮುಕ್ತ ಫಲಗಳ ಸೋಲಿಸುವುದು ರದನಂಗಳ ಚಂದವು ಲಾಲಿಪ ಚಂದುಟಿ ನವ ಕುರುವಿಂದವು ಮೆಲಹ ನುಡಿಗಳು ವರಮಕರಂದವು ಬಲಕಿನ ಸುನಗೆ ಬಹುತರ ಮಂದವು ರಾಮನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮನಿಂಥ ಚೆಲುವ ನಮ್ಮಯ್ಯ ಬಾರದಿರುತಿಹ ಕೋರೆ ಮೀಸೆಯು ಚಾರು ಚುಟುಕ ಉದಾರವಹ ಶ್ರೀಕಾರ ಕರ್ಣಗಳೇ ರಮಾರಮಣಿ ವಾರಿ ಜಾರಿಯ ವದನವು ವಕ್ತ್ರವನು ವಿಚಾರಿಸೆ ಕರ್ಪೂರ ಸದನವು ಶಂಖದಂದದಿ ತೋರುವ ಕಂಠವು ತುಲಸಿಹಾರದಿಂದ ಶೋಭಿತವು ಭೂರಿಸು ಬಾಹುಗಳು ಕರಿಕರಂಗಳು ನೀರಜಗಳ ನಿಂದಿಸುವ ಕರಂಗಳು ವಾರಿಜ ಮುಖರೇಖಾ ಜಾಲಂಗಳು ಶ್ರೀರಂಜಿತ ಕರತಲವಾಸಂಗಳು ರಾಮ ನಿಂಥ ಚೆಲುವ ನಮ್ಮಯ್ಯ ಸೀತಾರಾಮ ರಾಮ ನಿಂಥ ಚೆಲುವ ನಮ್ಮಯ್ಯ ಶವು ಮಾನಿತ ತ್ರಿವಳೀನಿ ಬಿಡದುದರಾನುಯುತ ನಾಭೀನಳಿನ ಸೂಕ್ಷ್ಮಾನುಸರ ಕಟಿ ಆ ನೃಪಗಮ್ಮ ಚೀನುತರಂಭಾಸ್ತಂಭಗಳು ತೊಡೆಗಳು ಸಮಾನ ಜಾನು ಜಂಗಗಳು ಭದ್ರರೇಖೆಗಳು ಮಾನಸ ಸಂಭವನುಪಮಾನಗಳು ಎಲ್ಲವ ವರ್ಣಿಪೊಡೆ ದೀನ ಜನಾವನ ಸುಗುಣ ತರಂಗನು ಮೌನೀಂದ್ರಾಕೃತಿಯುಳ್ಳ ಶುಭಾಂಗನು ಏನೆಂಬೆನು ಬಹು ಕರುಣಾಪಾಂಗನು ಮಾನಿನಿ ಶ್ರೀಮತ್ ಖಾದ್ರಿ ನೃಸಿಂಗನು ರಾಮನಿಂಥ ಚೆಲುವ ನಮ್ಮಯ್ಯ ಸೀತಾ ರಾಮನಿಂಥ ಚೆಲುವ ನಮ್ಮಯ್ಯ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘುರಾಮ ಶ್ರೀರಾಮ ರಾಮನಿಂಥ ಚೆಲುವ ನಮ್ಮಯ್ಯ ಶ್ರೀರಾಮ ರಾಮನಿಂಥ ಚೆಲುವ ನಮ್ಮಯ್ಯ ರಾಮ

ఈశ్వరిష్వ మహామహిమా సర్వచేతన హృద్గత హనుమా మాతరిష్వ మహామహిమా సర్వచేతన హృద్గత హనుమా హిమభూతళదొణు మధ్వనామదింద జాతనాగి జితకామ ఆహా అతిప్పణాది విఖ్యాత మాయగళ గెద్ద పవమాన పవమాన పవమాన పవమాన పవమాన పవమాన పవమాన అతిప్పణాది విఖ్యాత మాయగళ గెద్ద ప్రణాది విఖ్యాత మగళ గెద్ద సీతారమణ జగన్నాథ విఠల ప్రణాది విఖ్యాత మగళ గెద్ద సీతారమణ జగన్నాథ విఠల దూత పవమానానమ్మ గురు పవమాన పవమానానమ్మ గురు పవమాన పవమాన పవన చరిత పద్మభవన పదార్హని నిరుత పవమాన పవన చరిత పద్మభవన పదార్హని నిరుత ఆహ శ్రవణవే మొదలాద నవవిధ భక్తి జ్ఞానవనితు సలహో మురవతారాత్మక దేవ పవమానానమ్మ గురు పవమాన పవమాన నమ్మ గురు పవమాన నమ్మ గురు పవమాన నమ్మ గురు పవమాన ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲವಾವ ಜನುಮದಲ್ಲಿ ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲವಾವ ಜನುಮದಲ್ಲಿ ಅನುದಿನವು ಎಮ್ಮವು ದಾಸೀನ ಮಾಡುವುದು ಅನುದಿನವು ಎಮ್ಮ ನೀನು ದಾಸೀನ ಮಾಡುವುದು ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೇ ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೇ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಕೃಪಣವತ್ಸಲನೆ ಕಾವರ ಕಾಣೆ ಜಗದೊಳಗೆ ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಪಮೃತ್ಯು ಪರಿಹರಿಸೋ హనుమంత పాహి హనుమంత, హనుమంత పాహి హనుమంత, ముని వ్యాస కర కమలార్చిత జయవంత, హనుమంత పాహి హనుమంత, హనుమంత పాహి హనుమంత, ముని వ్యాస కర కమలార్చిత జయవంత, హనుమంత పాహి హనుమంత, హనుమంత పాహి హనుమంత. మందిర పాలాక్ష పౌలోమి పతివందిత, భూలోల కోల జకూల సుమందిర పాలాక్ష పౌలోమి పతివందిత, కాల కాలది నిన్న ఓలై సువర సంగ పాలిసు కరుణది కాణి మనోహర, హనుమంత పాహి హనుమంత, హనుమంత పాహి హనుమంత, ముని వ్యాస కర కమలార్చిత జయవంత, హనుమంత పాహి హనుమంత, హనుమంత పాహి హనుమంత. పంచబాణ నిర్జితన షట్కోణ మధ్యది బంధు నీ నెలసి, బాణ రూపని పంచబాణ నిర్జితన షట్కోణ మధ్యది బంధు నీ నెలసి, శోణి గిర్వాణ సుశ్రేణి ఇందర్చన మనది కై కొంభవాణీశ స్థానార్హ, హనుమంత పాహి హనుమంత, హనుమంత పాహి హనుమంత, ముని వ్యాస కర కమలార్చిత జయవంత, హనుమంత పాహి హనుమంత, హనుమంత పాహి హనుమంత. శ్యామ సుందర విఠలన ద్వంద్వ పాదారవింద కె మధుప, సింధు బంధన శ్యామ సుందర విఠలన ద్వంద్వ పాదారవింద కె మధుప, ఎందనిసిద గురు గంధవాహన నినగొందిసువెను భవ బంధ బిడిసి కాయో, హనుమంత పాహి హనుమంత, హనుమంత పాహి హనుమంత, ముని వ్యాస కర కమలార్చిత జయవంత, హనుమంత పాహి హనుమంత, హనుమంత పాహి హనుమంత, హనుమంత పాహి హనుమంత, హనుమంత పాహి హనుమంత, హనుమంత పాహి హనుమంత, హనుమంత. రామాయ రామభద్రాయ రామచంద్రాయ వేధసే రఘునాథాయ నాథాయ సీతాయ పతయే నమః. శ్రీరామా నిన్న పాదవ తోరో,

ಧನುಜರಸದೆ ದುಲಂಕೆಯ ತನ್ನ ಸಖಗಿತ ಧನುಜರಸದೆ ದುಲಂಕೆಯ ತನ್ನ ಸಖಗಿತ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಬಕ ಹಿಡಿಂಬಕಿ ಚಕರೆಂಬ ದುರುಳ ಸಂತತಿನೆ ಗೊತ್ತೇ ಕೌರವ ಬಕ ಹಿಡಿಂಬಕಿ ಚಕರೆಂಬ ದುರುಳ ಸಂತತಿನೆ ಗೊತ್ತೇ ಘೋರ ಪಾತಕಿ ದುಶಾಸನ ನರ ಕುತವ ಘೋರ ಪಾತಕಿ ದುಶಾಸನ ನರ ಕುತವ ಹಿರಿ ಮುದದಿ ಮುರ ವೈರಿಯ ಭಜಿಸಿದ ಹಿರಿ ಮುದದಿ ಮುರ ವೈರಿಯ ಭಜಿಸಿದ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ ಜೀವೇಶರೊಂದೆಂಬುವ ದುರ್ವಾದಿಯ ಭಾವಶಾಸ್ತ್ರಗಳ ಓಡಿಸಿ ಕೋವಿದರಿಗೆ ಸದ್ಭಾಷವ ತೋರಿದ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಮಾರುತಿ ಎಂಬ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರು ಮಾರುತಿ ಎಂಬ ಗುರು ಮಾರುತಿ ಎಂಬ ಗುರುರಾಯ ಇತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ಬಲ್ಲವನು ಹಾಲ ಹಲವನು ಪಾನವ ಮಾಡಿದ ಹಾಲ ಲೋಚನನೆ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯ ಕೇಳೇನು ಬಾಲೆ ಅಹಲ್ಯ ಕೇಳೇನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು Thank you.